ರಾಗ ಕೇದಾರ ಗೌಳ ಭಾಮಿನಿ. ಅಂಬುರುಹದಳನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಆತ್ಮಜೆಗೆ ಕೈ ಮುಗಿದಂಬುಜಸನವಾಣಿಯರ ಪಾದ ಅಂಬುಜಕ್ಕೆ ಪೊಡ ಮಾಡುತ್ತ ಬನ್ನಿ ಪೆನಿ ಕಥಾ ಅಮೃತವ ಅಣ್ಣನಾದಂತಹ ವಾಲಿಯ ಭಯದಿಂದ ಕಿಷ್ಕಿಂಧೆಯನ್ನು ತೊರೆದು ಋಷ್ಯಮುಖ ಪರ್ವತದಲ್ಲಿ ವಾಸವಾಗಿದ್ದ ಸುಗ್ರೀವ ಪರ್ವತದ ತಪ್ಪಲಿನಲ್ಲಿರುವ ರಾಮಲಕ್ಷ್ಮಣರನ್ನು ಕಂಡು ಕಪಿ ವೀರರಿಗೆ ಹೀಗೆ ಆಜ್ಞಾಪಿಸುತ್ತಾನೆ. ರಾಗ ಮಧ್ಯಮವತಿ, ಮೊದಲಿಗೆ ವಾರ್ಧಿಕ, ಬಳಿಕ ಏಕತಾಳ. ಇರದೆ ಲಕ್ಷ್ಮಣನೊಡಂಬಡಿಸಲ್ಕೆ ಋಷ್ಯಮುಖ ಗಿರಿಗಿಲ್ದ ಕಂಡು ವಾಲಿಯ ಭಯದಿ ಸುಗ್ರೀವ ವಾಲಿಯ ಭಯದಿ ಸುಗ್ರೀವ ಸರಸಿ ಜೋದ್ಭವ ಸುತಾದಿಗಳೊಡನೆ ಹತ್ತಿರಕ್ಕೆ ಕರೆದಾಗಳಿದ್ದೆಂದನು ಋಷ್ಯಮುಖ ಪರ್ವತದಿಂದ ಇಳಿದು ಬಂದ ಹನುಮಂತ ರಾಮ ಲಕ್ಷ್ಮಣರನ್ನು ಉದ್ದೇಶಿಸಿ ಈ ರೀತಿ ಪ್ರಶ್ನಿಸುತ್ತಾನೆ. ರಾಗ ಮಾಂಡ್ ಏಕತಾಳ. ಯಾವಲ್ಲಿಂದ ಬಂದಿರಯ್ಯ ನೀವು ಬಾಲಕರಿರ ಆ ಯಾವಲ್ಲಿಂದ ಬಂದಿರಯ್ಯ ಮನಕ್ಕೆ ಬಲ್ತುದು ಇದೇನು ಬಾಲ ಕರಿರ ಹೋರಾರಣ್ಯಕ್ಕೆ ಬಲ್ತುದು ಇದೇನು ಬಾಲ ಕರಿರ ಯಾವಲ್ಲಿಂದ ಬಲ್ದಿರಯ್ಯ ನೀವು ಬಾಲ ಕರಿರ ನೀವು ಬಾಲ ಕರಿರ ಈ ಪ್ರಶ್ನೆಗೆ ರಾಮನ ಉತ್ತರವನ್ನು ಕೇಳೋಣ. ರಾಗ ಕೇದಾರಗೌಳ, ಅಷ್ಟತಾಳ. ದೊರೆಯೊಳ ಅತ್ಯಧಿಕ ಅಯೋಧ್ಯಾಪುರ ಅಧಿಪತಿಯಾದ ದಶರಥನ ಪುತ್ರ ಶ್ರೀರಾಮಚಂದ್ರನೇ ಈತನೆಂಬುದನ್ನು ಅರಿತ ಹನುಮಂತ ಭಕ್ತಿಯಿಂದ ರಾಮನನ್ನು ಈ ರೀತಿ ಸ್ತುತಿಸುತ್ತಾನೆ. ರಾಗ ಕನ್ನಡ, ತ್ರಿವಿಧ ತಾಳ. ವಜ್ರದೇಹಿ ಹನುಮಂತನನ್ನು ಕಲ್ಪಿಸಿಕೊಂಡಿದ್ದ ರಾಮನ ಸಂಶಯ ನಿವಾರಣೆಗಾಗಿ ತನ್ನ ನಿಜ ರೂಪವನ್ನು ತೋರುತ್ತಿರುವ ಹನುಮಂತ. ರಾಗ ಹಂಸಧ್ವನಿ, ಅಷ್ಟತಾಳ. ನಿಜವೇಷವಿದ ನೋಡು ಹನುಮಂತನ ಆ ನಿಜವೇಷವಿದ ನೋಡು ಹನುಮಂತನ ನಿನ್ನ ಭಜಕನು ಸುರಾದಿಗಳು ಪೂಜಿಸುವಂತ ಪಾದದ ಅಜ ಸುರಾದಿಗಳು ಪೂಜಿಸುವಂತ ಪಾದದ ನಿಜ ಭಕ್ತಿ ಜನಗೆಯೋ ಶ್ರೀರಾಮ ಕಾಯೋ ನಿಜ ಮೇಷವಿದ ನೋಡು ಹನುಮಂತನ ಲಕ್ಷ್ಮಣರ ರೀರ್ವರನ್ನು ತನ್ನ ಹೆಗಲ ಮೇಲೆ ಅರಿಸಿಕೊಂಡು ಸುಗ್ರೀವನಲ್ಲಿಗೆ ಕರೆತಂದ ಹನುಮಂತ ಸುಗ್ರೀವನಲ್ಲಿ ರಾಮಲಕ್ಷ್ಮಣರನ್ನು ಈ ರೀತಿ ಪರಿಚಯಿಸುತ್ತಾನೆ. ತಾಳರೂಪಕ ಭಾನುನಂದನ ವಾನರೇಶ್ವರ ಸುಗ್ರೀವನಿಗಾದ ಅನ್ಯಾಯವನ್ನು ತಿಳಿದ ರಾಮ ಕ್ರೋಧದಿಂದ ಆಡುವ ಮಾತುಗಳು ವೀರರಸ ಅಷ್ಟತಾಳ. ಕಣ್ಣರೆ ಕಂಡರೆ ಬಿಡುವೆನೆ ಸೀತೆಯ ಭರವಸೆಯ ಮಾತುಗಳನ್ನು ಕೇಳಿದ ಸುಗ್ರೀವನ ಸಂತಸದ ನುಡಿಗಳನ್ನು ಆಲಿಸೋಣ. ರಾಗ ಷಣ್ಮುಖ ಪ್ರಿಯ ಅಷ್ಟತಾಳ. ಅಮವ ವಾಲಿಯ ರಾಮ ಕೊಂದರೆ ಕಮಲ ಸೇವೆಯ ಮಾಡುವೆ ನೀವು ಬಂದ ವಾಲಿಯನ್ನು ಎದುರಿಸುವುದಕ್ಕೆ ರಾಮನಿಂದ ಸಾಧ್ಯವೇ ಎಂಬ ಸಂಶಯವನ್ನು ವಿಷದಪಡಿಸುವ ಈ ಹಾಡು ರಾಗ ಕಾಂಬೋದಿ ಜಂಬೆತಾಳ. ರಾಘವ ಮಹಾವೀರ ಕೇಳು ಸುವಿಚಾರ ಘವ ಮಹಾವೀರ ಕೇಳು ಸುವಿಚಾರ ಈಗ ಸಂಶಯವ ಪರಿಹರಿ ತನ್ನ ಶಕ್ತಿಯ ಮೇಲಿರುವ ಸಂಶಯ ನಿವಾರಣೆಗಾಗಿ ರಾಮ ಈ ರೀತಿ ಮಾಡುತ್ತಾನೆ. ವೀರರಸ ತ್ವರಿತ ಜಂಪೆತಾಳ ಬರ ಹೇಳು ಎಂಬ ರಾಮನ ಪದ್ಯ ರಾಗ ಮೋಹನ ಜಂಪೆತಾಳ. ಶ್ರೀಲೋಲ ಶರಣ ಸುಗ್ರೀವ

ಸೇವಿಸಬೇಕು. ಕೆಲವು ಸ್ತ್ರೀಯಲ್ಲಿ ಗರ್ಭಕೋಶದ ತೊಂದರೆಗಳಿಂದ ಪದೇ ಪದೇ ಗರ್ಭಪಾತವಾಗುವುದು ಇಲ್ಲವೇ ಗರ್ಭಧಾರಣೆ ತಡವಾಗ್ತಾ ಇದ್ದಲ್ಲಿ ಅಂಥವರು ಋತುಸ್ರಾವದ 4ನೇ ದಿನದಿಂದ 7ನೇ ದಿನಗಳವರೆಗೆ 5 ತಾಜಾ ನಂದಿಬಟ್ಲು ಎಲೆಗಳನ್ನು 2 ಚಮಚೆ ಕೆಂಪು ಅಕ್ಕಿಯೊಂದಿಗೆ ನುಣ್ಣಗೆ ಅರೆದು ತುಪ್ಪ ಹಾಗೂ ಜೇನುತುಪ್ಪವನ್ನು ಬೆರೆಸಿ ಸೇವಿಸಬೇಕು. ಇದೇ ರೀತಿಯ 3 ತಿಂಗಳು ಮುಟ್ಟಾದ 4ನೇ ದಿನದಿಂದ 7ನೇ ದಿನಗಳವರೆಗೆ ಸೇವಿಸಬೇಕು. ನಂದಿಬಟ್ಲು ಬೇರನ್ನು ಕುಟ್ಟಿ ಪುಡಿ ಮಾಡಿ ಕಷಾಯವನ್ನು ತಯಾರಿಸಿ ದಿವಸಕ್ಕೆ 3 ಬಾರಿ ಕುಡಿಬೇಕು. ಇದರಿಂದ ಜ್ವರ ಗುಣವಾಗ್ತದೆ. ಹಾವು ಕಚ್ಚಿದಾಗ ನಂದಿಬಟ್ಲು ಬೇರನ್ನು ಚೆನ್ನಾಗಿ ತೊಳೆದು ನೀರಿನಲ್ಲಿ ತೇಯ್ದು ರಸವನ್ನು ಮೂಗಿನಲ್ಲಿ ಹಾಕಬೇಕು. ಇದಲ್ಲದೆ ಜೇನುತುಪ್ಪದೊಂದಿಗೆ ಬೆರೆಸಿ ತಿನ್ನಿಸಬೇಕು. ಹೀಗೆ ಅನೇಕ ಔಷಧೀಯ ಗುಣಗಳಿರುವ ನಂದಿಬಟ್ಲನ್ನ ಉಪಯೋಗಿಸುವ ಮೊದಲು ತಜ್ಞ ವೈದ್ಯರಿಂದ ಸೂಕ್ತ ಸಲಹೆ ಮಾರ್ಗದರ್ಶನವನ್ನ ಪಡ್ಕೊಂಡು ನಂತರ ಬಳಸುವಂತಹದ್ದು ಸೂಕ್ತ. ಆರೋಗ್ಯ ಮಾಹಿತಿ ಕೇಳಿದಿರಿ. ಈಗ ಕೃಷಿ ಮಾಹಿತಿ. ಸಾವಯವ ಕೃಷಿ ಎನ್ನುವಂತಹದ್ದು ಕೊಟ್ಟಿಗೆ ಗೊಬ್ಬರದ ಉಪಯೋಗಕ್ಕಷ್ಟೇ ಸೀಮಿತವಾಗಿಲ್ಲ. ವಾಸ್ತವವಾಗಿ ಇದು ಒಂದು ಪೂರ್ಣವಾದಂತಹ ಕೃಷಿ ವ್ಯವಸ್ಥೆ. ಎಲ್ಲ ಬೆಳೆಗಳಿಗೂ, ಎಲ್ಲ ಮಣ್ಣುಗಳಿಗೂ, ಎಲ್ಲ ವಾತಾವರಣಗಳಲ್ಲೂ ಅಳವಡಿಸಬಹುದಾದಂತಹ ಈ ವ್ಯವಸ್ಥೆಯಲ್ಲಿ ಸಕಲ ಜೀವಜಂತುಗಳನ್ನು ಉತ್ಪಾದನೆಗೆ ಯಾವ ರೀತಿ ಉಪಯೋಗಿಸಬಹುದು ಎನ್ನುವಂತಹದ್ದು ಮುಖ್ಯವಾಗ್ತದೆ. ಇದರಲ್ಲಿ ಗಿಡಗಳು, ಬೆಳೆ, ಕಳೆ, ತ್ಯಾಜ್ಯ ವಸ್ತುಗಳು, ಭೂಮಿಯಲ್ಲಿರುವಂತಹ ಸೂಕ್ಷ್ಮಾಣುಜೀವಿಗಳು, ಎರೆಹುಳುಗಳು, ಇವೆಲ್ಲವುಗಳನ್ನು ಕೂಡ ಜೀವಿಗಳು ಅಂತಲೇ ನಾವು ಭಾವಿಸಬೇಕಾಗ್ತದೆ. ಈ ಪರ್ಯಾಯ ವ್ಯವಸ್ಥೆಯಲ್ಲಿ ಅನೇಕ ಸಾವಯವ ಕೃಷಿ ಪದ್ಧತಿಗಳನ್ನು ಒಟ್ಟಿಗೆ ಅಳವಡಿಸಬೇಕಾಗ್ತದೆ. ಈ ಎಲ್ಲ ಪದ್ಧತಿಗಳ ಒಟ್ಟು ಪರಿಣಾಮ ಕೃಷಿ ಉತ್ಪನ್ನಗಳ ಮೇಲೆ, ಮಣ್ಣಿನ ಫಲವತ್ತತೆಯ ಮೇಲೆ, ಜಲ ಮಣ್ಣು ಸಂರಕ್ಷಣೆಯ ಮೇಲೆ ಹಾಗೂ ನಿವ್ವಳ ಲಾಭಗಳ ಮೇಲೆ ಆಗ್ತದೆ. ಯಾವ ಪದ್ಧತಿಗಳನ್ನು ಎಷ್ಟು ಪ್ರಮಾಣದಲ್ಲಿ ಅಳವಡಿಸುವುದು ಎನ್ನುವಂತಹದ್ದು ವಿವಿಧ ರೈತರಿಗೆ ಲಭ್ಯ ಇರುವಂತಹ ತ್ಯಾಜ್ಯ ವಸ್ತುಗಳು, ದನಕರುಗಳು, ಅವರ ಸಾವಯವ ಕೃಷಿಯ ಬಗೆಗಿನ ತಿಳುವಳಿಕೆ, ಅವರು ಅನುಸರಿಸುವಂತಹ ಬೆಳೆ ಪದ್ಧತಿ ಹಾಗೂ ಬೇಸಾಯ ಪದ್ಧತಿಗಳ ಮೇಲೆ ಅವಲಂಬಿತವಾಗಿದೆ. ಮೂಲತಃ ಸಾವಯವ ಕೃಷಿಯನ್ನು ಎಲ್ಲ ತರಹದ ಬೆಳೆಗಳಿಗೂ ಅನ್ವಯಿಸಬಹುದು. ಏಕೆಂದರೆ ಸಾವಯವ ಕೃಷಿಯು ಬೆಳೆಯನ್ನು ಆಧರಿಸಿರುವಂತಹ ವ್ಯವಸ್ಥೆಯಲ್ಲ, ಮಣ್ಣನ್ನು ಆಧರಿಸಿರುವಂತಹ ಸಂಕೀರ್ಣ ವ್ಯವಸ್ಥೆಯಾಗಿದೆ. ಸಾವಯವ ಕೃಷಿಯನ್ನು ಅಳವಡಿಸುವುದಕ್ಕೆ ಯಾವುದೇ ಪದ್ಧತಿಯನ್ನು ಅಥವಾ ಪದ್ಧತಿಗಳ ಮಿಶ್ರಣವನ್ನು ಸಂಪನ್ಮೂಲಗಳ ಅನುಕೂಲತೆಯ ಆಧಾರದ ಬೇರೆ ಬೇರೆ ಪ್ರಮಾಣದ ಮೇಲೆ ಅಳವಡಿಸಬೇಕಾಗ್ತದೆ. ಎಲ್ಲ ಪದ್ಧತಿಗಳನ್ನು ಎಲ್ಲ ಸಂದರ್ಭಗಳಲ್ಲಿ ಅಳವಡಿಸುವುದು ಕಷ್ಟವಾದರೂ ಕೂಡ ಗರಿಷ್ಠ ಪ್ರಮಾಣದ ಅಳವಡಿಕೆ ಸಾವಯವ ಕೃಷಿಯ ಯಶಸ್ಸಿಗೆ ಕಾರಣವಾಗ್ತದೆ. ಈ ಕೃಷಿ ಪದ್ಧತಿಗಳಲ್ಲಿ ಆಳವಾದಂತಹ ಉಳುಮೆ ಮಾಡುವಂತಹದ್ದು ಹಾಗೂ ಬೇಸಿಗೆ ಉಳುಮೆ ಅಥವಾ ಮಾಗಿ ಉಳುಮೆ ಮಾಡುವಂತಹದ್ದು ಪ್ರಮುಖವಾದಂತಹದ್ದು. ಸೂಕ್ತ ಸಮಯದಲ್ಲಿ ಬಿತ್ತನೆಯನ್ನು ಮಾಡಬೇಕು. ಕೊಟ್ಟಿಗೆ ಗೊಬ್ಬರದ ತಯಾರಿಕೆ ಮತ್ತು ಸದುಪಯೋಗ, ಎರೆಹುಳು ಗೊಬ್ಬರ, ಕೋಳಿ ಗೊಬ್ಬರ ಇಲ್ಲವೇ ಇನ್ನಿತರ ಪ್ರಾಣಿಜನ್ಯ ಗೊಬ್ಬರಗಳ ತಯಾರಿಕೆ ಮತ್ತು ಉಪಯೋಗ, ಹಸಿರೆಲೆ ಗೊಬ್ಬರದ ಬಳಕೆ, ಸೂಕ್ತ ಬೆಳೆ ಪದ್ಧತಿಗಳು, ದ್ರವರೂಪದ ಬ್ಯಾಕ್ಟೀರಿಯಾ ಭರಿತ ಸಾರವನ್ನು ಬಳಕೆ ಮಾಡುವಂತಹದ್ದು, ಜೈವಿಕ ಗೊಬ್ಬರಗಳ ಬಳಕೆ, ಪೀಡೆ ನಿರ್ವಹಣೆಗೆ ನೈಸರ್ಗಿಕ, ಜೈವಿಕ ಅಥವಾ ಸಸ್ಯಜನ್ಯ ನಿಯಂತ್ರಣ ಪದ್ಧತಿಗಳನ್ನು ಅನುಸರಿಸುವಂತಹದ್ದು, ಸೂಕ್ತವಾದ ನೀರು ಸಂರಕ್ಷಣಾ ಪದ್ಧತಿಗಳನ್ನು ಅಳವಡಿಸುವಂತಹದ್ದು, ಇದರ ಜೊತೆಗೆ ತ್ಯಾಜ್ಯ ವಸ್ತುಗಳ ನಿರ್ವಹಣಾ ಪದ್ಧತಿಗಳನ್ನು ಕೂಡ ಅಳವಡಿಸಿಕೊಳ್ಳಬೇಕಾಗ್ತದೆ. ಈ ಎಲ್ಲ ಪದ್ಧತಿಗಳು ಮುಖ್ಯವಾಗಿ 2 ಕೆಲಸವನ್ನು ಮಾಡುತ್ತವೆ. ಸಾವಯವ ಇಂಗಾಲವನ್ನು ಹೆಚ್ಚಿಸಿ ಭೂಮಿಯಲ್ಲಿರುವಂತಹ ಜೈವಿಕ ಕ್ರಿಯೆಯನ್ನು ಹೆಚ್ಚಿಸುತ್ತದೆ, ಫಲವತ್ತತೆಯನ್ನು ಹೆಚ್ಚಿಸಿ ಬೆಳೆಗೆ ಬೇಕಾಗಿರುವಂತಹ ಮುಖ್ಯ ಮತ್ತು ಲಘು ಪೋಷಕಾಂಶಗಳನ್ನು ನಿಧಾನವಾಗಿ ಬೇಕಾದ ಪ್ರಮಾಣದಲ್ಲಿ ಒದಗಿಸುವುದಕ್ಕೆ ಸಹಾಯ ಮಾಡುತ್ತದೆ. 2ನೇದಾಗಿ ಬೆಳೆಯ